ಈ ಕಲ್ಪವೃಕ್ಷದಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರಬೇಕಿದ್ರೆ ತೆಂಗಿನ ಮರದ ನಿರ್ವಹಣೆ, ತೆಂಗಿನ ಕೃಷಿಯ ಒಂದು ನಿರ್ವಹಣೆಯು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ತೆಂಗಿನ ಬೆಳೆಯಲ್ಲಿ ಪೋಷಕಾಂಶದ ಒಂದು ಮಹತ್ವ ಏನು ಅಂತ ಹೇಳಿ? ನಿಮಗೆ ಗೊತ್ತಿರೋ ಹಾಗೆ ತೆಂಗು ಒಂದು ಬಹುವಾರ್ಷಿಕ ಬೆಳೆ, ಅದು ವರ್ಷದ ದಿನ ಇಡೀ ಅದರ ಒಂದು ಬೆಳವಣಿಗೆ ಕಂಡುಬರ್ತದೆ. ಹಾಗಂದರೆ ತಿಂಗಳಿಗೆ ಒಂದು ಎಲೆಯನ್ನು ಉತ್ಪಾದನೆ ಮಾಡುತ್ತದೆ, ಅದೇ ರೀತಿ ಒಂದು ಒಂದು ಬಂಚ್ ಅಂದರೆ ಆ ಒಂದು ಹೂಗೊಂಚಲನ್ನು ಕೊಡುತ್ತದೆ, ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಕಾಯಿಗಳನ್ನು ಕೊಡುತ್ತದೆ. ಈ ರೀತಿ ಅದರ ಒಂದು ಬೆಳವಣಿಗೆ ಪ್ರತಿದಿನ ಇರೋದರಿಂದ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಒಂದು ಮಹತ್ವ ಬಹಳ ಒಳ್ಳೆಯದು, ಒಳ್ಳೆಯ ಒಂದು ಅಗತ್ಯ ಕಂಡುಬಂದಿದೆ. ಈಗ ಪೋಷಕಾಂಶ ಅಂದ ತಕ್ಷಣ ಸಾವಯವ ರೀತಿಯಲ್ಲಿಯೂ ಕೂಡ ತೆಂಗಿನ ಕೃಷಿಯನ್ನು ಮಾಡುವಂಥವ್ರು ಇರ್ತಾರೆ, ಆಮೇಲೆ ರಾಸಾಯನಿಕ ಗೊಬ್ಬರವನ್ನು ಹಾಕಿಯೂ ಕೂಡ ಕೃಷಿ ಮಾಡುವಂಥವ್ರು ಇರ್ತಾರೆ. ಇದೆರಡನ್ನ ಸಮನ್ವಯ ಹೇಗೆ ಮಾಡಬಹುದು ಅಂತ? ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಒಂದು ಇದಕ್ಕೆ ಬಂದಾಗ ನಮಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಒಂದು ಮಹತ್ವವನ್ನು ನಾವು ಕೊಟ್ಟರೆ ಭಾಳ ಒಳ್ಳೆಯದು. ಆದರೆ ಕೆಲ ರೈತರು ಇವತ್ತಿನ ದಿನ ನಾವು ನೋಡ್ತಾ ಇರೋದರಲ್ಲಿ ಬರೀ ಸಾವಯವ ಗೊಬ್ಬರ ಅಂತ ಹೇಳಿ ಅವರಲ್ಲಿ ಇರ್ತಕ್ಕಂತಹ ಎರಡು ಅಥವಾ ಮೂರು ಬುಟ್ಟಿ ಗೊಬ್ಬರವನ್ನು ತೆಂಗು ಅಥವಾ ಅಡಿಕೆಗೆ ಹಾಕಿ ಹಾಗೆ ಬಿಡ್ತಾರೆ. ಅದೇ ರೀತಿ ಈ ರಾಸಾಯನಿಕ ಗೊಬ್ಬರದಲ್ಲಿ ಅವರು ಒಂದು ಸಮತೋಲನವಾದ ಗೊಬ್ಬರವನ್ನು ಕೊಡದೆ ಯೂರಿಯಾ ಅಥವಾ DAP ಅಸಮತೋಲನದ ರೀತಿಯಲ್ಲಿ ಕೊಟ್ಟು ಅದನ್ನು ಸಹ ಹಾಕಿಬಿಟ್ಟು ಮಣ್ಣಿನಲ್ಲಿ ಅದರ ದುಷ್ಪರಿಣಾಮ 5-6 ವರ್ಷಗಳ ನಂತರ ಕಂಡುಬರುತ್ತದೆ. ಈ ರೀತಿಯಲ್ಲಿ ಸಾವಯವ ಮಾತ್ರ ಅಥವಾ ರಾಸಾಯನಿಕ ಗೊಬ್ಬರವನ್ನು ಮಾತ್ರ ಉಪಯೋಗಿಸುವ ಬದಲು ಸಮಗ್ರವಾಗಿ ರಾಸಾಯನಿಕ ಗೊಬ್ಬರ ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಹಾಕಿದರೆ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ಅದೇ ರೀತಿ ತೆಂಗಿನ ಅಥವಾ ಯಾವುದೇ ರೀತಿಯ ಬೆಳೆಯ ಒಂದು ಉತ್ತಮವಾದ ಬೆಳವಣಿಗೆ ಮತ್ತು ಉತ್ತಮವಾದ ಇಳುವರಿಯನ್ನು ಸಹ ನಾವು ಕಂಡುಬರಬಹುದು. ಈಗ ಸಾವಯವ ಮೂಲದಿಂದ ಗೊಬ್ಬರವನ್ನು ಪಡೆಯೋದಿದ್ರೆ ಯಾವ ರೀತಿ ಹಾಕಬೇಕು? ಈಗ ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಬುಡವನ್ನು ಬಿಡಿಸುವಂಥದ್ದು, ಮಳೆಗಾಲದ ಆರಂಭದಲ್ಲಿ ಬುಡ ಬಿಡಿಸಿ ಒಂದಷ್ಟು ಸೊಪ್ಪನ್ನು ಹಾಕುವಂಥ ಒಂದು ಅಭ್ಯಾಸ ಇತ್ತು. ಅದು ಈಗಲೂ ಕೂಡ ಕೆಲವು ಕಡೆ ಪ್ರದೇಶದಲ್ಲಿ ಇರಬಹುದು, ಬಹುಶಃ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಬಹಳ ಕಡಿಮೆ ಆಗಿದೆ. ಹೌದು. ಈಗ ಸರಿಯಾದಂಥ ಒಂದು ವಿಧಾನ ಅಂದರೆ ಹೇಗೆ? ಈಗ ಸಾವಯವ ಗೊಬ್ಬರ ನೀವು ತಿಳಿಸಿರೋ ಪ್ರಕಾರ ನಾವು ಹಸಿರೆಲೆ ಗೊಬ್ಬರಗಳ ಪ್ರಮಾಣದಲ್ಲಿ ಕೊಡಬಹುದು. ಆದರೆ ಇವತ್ತಿನ ದಿನ ಕಾಡು ನಾಶ ಆಗಿ ಹಸಿರೆಲೆ ಗೊಬ್ಬರವನ್ನು ಬೆಳೀತಕ್ಕಂತಹ ಪ್ರದೇಶವು ಕಡಿಮೆ ಆಗಿಬಿಟ್ಟು ರೈತರು ಏನು ಮಾಡಬೇಕು ಅಂದರೆ ಅದನ್ನು ನಾವು ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಅವರವರ ಗದ್ದೆಯ ಬದುಗಳಲ್ಲಿ ಈ ಗೊಬ್ಬರದ ಸೊಪ್ಪು ಅಥವಾ ಇನ್ನಿತರೆ ಸೊಪ್ಪಿನ ಬೆಳೆಗಳನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಅದಾಗದಿಲ್ಲದೇ ಇದ್ದರೆ ಈ ಹಸಿರು ಗೊಬ್ಬರಗಳ ಒಂದು ಬೆಳೆಗಳನ್ನು ಬೆಳೆದ್ಬಿಟ್ಟು ಮಣ್ಣಿನಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿಬಿಡ್ಬೋದು. ಅದಕ್ಕೆ ಕೌಪಿ ಇದೆ, ಡಯಾಂಚ ಇದೆ, ಸನ್ಯಂಪ್ ಅಂತಕ್ಕಂತಹ ಹಸಿರು ಗೊಬ್ಬರಗಳ ಬೆಳೆಗಳನ್ನು ನಾವು ತೋಟಗಳಲ್ಲಿ ಬೆಳೆದ್ಬಿಟ್ಟು ಅವುಗಳು 50%-50% ಒಂದು ಹೂವಾದಾಗ ಅದನ್ನು ಮಣ್ಣಿನಲ್ಲಿ ನಾವು ಮಿಕ್ಸ್ ಮಾಡಿಬಿಟ್ರೆ ಹಸಿರೆಲೆ ಗೊಬ್ಬರ ಹಾಕಿರೋದ್ರಿಂದ ಮಣ್ಣಿನಲ್ಲಿ ಅವು ಮಣ್ಣಿನ ಭೌತಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಉತ್ತಮವಾಗಿಸ್ತವೆ. ಇದು ಒಂದು ವಿಧಾನ. ಇನ್ನೊಂದು ಮೂಲ ಅಂದರೆ ನಾವು ದನಗಳಿರ್ತಕ್ಕಂತಹ ರೈತರು ಏನು ಮಾಡೋದಂದರೆ ಹಟ್ಟಿಯಲ್ಲಿ ಇರ್ತಕ್ಕಂಥ ಗೊಬ್ಬರವನ್ನು ಅವರು ಅದನ್ನು ಕೊಳೆತ ಮೇಲೆ ಒಳ್ಳೆ ಇದಾದ ಮೇಲೆ ಅದನ್ನು ಸಹ ಹಾಕ್ಬೋದು. ಇನ್ನಿತರ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ತೆಂಗಿನಲ್ಲಿ ಬರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ಎಲೆ ಅಥವಾ ಬೇರೆ ರೀತಿಯ ಒಂದು ತ್ಯಾಜ್ಯ ಇರ್ತಕ್ಕಂಥವನ್ನು ತೆಗೆದುಕೊಂಡು ನಾವು ಅದನ್ನು ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರವಾಗಿ ಮಾಡಬಹುದು. ಇದಕ್ಕೆ ಎರೆಹುಳುವನ್ನು ಸಹ ನಾವು ನಮ್ಮ ಸಿಪಿಸಿರೆ ಕಾಸರಗೋಡಿನಲ್ಲಿ ಅದಕ್ಕೆ ಬರೆದಿರ್ತಕ್ಕಂಥ ಪ್ರಭೇದವನ್ನು ಸಹ ನಾವು ಕಂಡುಹಿಡಿದ್ದೀವಿ. ಆ ಪ್ರಭೇದದಿಂದ ಈ ಎರೆಹುಳುವನ್ನು ನಾವು ಕೋಕೋನಟ್ ಆ ಎಲೆಗಳಲ್ಲಿ ಇಟ್ಟರೆ ಹಾಕಿದರೆ ಎಲೆಯನ್ನು ಅದು ಒಂದು 90 ದಿನದಿಂದ 100 ದಿನದಲ್ಲಿ ತಿಂದುಬಿಟ್ಟು ಸೂಕ್ತವಾದ ಒಂದು ಒಳ್ಳೆಯ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಈ ಎರೆಹುಳು ಗೊಬ್ಬರವನ್ನು ಸಹ ಹಾಕಬಹುದು. ಮತ್ತು ಇನ್ನೊಂದು ವಿಧಾನ ಅಂದರೆ ಕಾಂಪೋಸ್ಟೆಡ್ ಕಾಯರ್ ಪಿತ್ ಅಂತೇಳಿ ನಿಮಗೆ ಗೊತ್ತಿರಬಹುದು. ಈ ಕಾಯರ್ ಇಂಡಸ್ಟ್ರಿನಲ್ಲಿ ಕಾಯರ್ ಪಿತ್ತು ಅನ್ನೋದು ಒಂದು ಬರ್ತಕ್ಕಂತಹ ಒಂದು ಪದಾರ್ಥ, ತೆಂಗಿನ ಸಿಪ್ಪೆ ಇದನ್ನು ಮಾಡಿದಾಗ ಬಂದಿರತಕ್ಕಂಥ ಒಂದು ಸೂಕ್ತವಾದ ಹುಡಿ. ಆ ಹುಡಿಯನ್ನು ನಾವು ಸೂಕ್ತವಾಗಿ ಒಂದು ಗೊಬ್ಬರವನ್ನಾಗಿ ಮಾಡ್ತಕ್ಕಂಥ ಕಾಂಪೋಸ್ಟ್ ಮಾಡ್ತಕ್ಕಂಥ ವಿಧಾನ ಇದೆ. ಆ ವಿಧಾನವನ್ನು ಸಹ ಬಳಸಿಬಿಟ್ಟು ಅದನ್ನು ಸಹ ಕಾಂಪೋಸ್ಟ್ ಮಾಡ್ಬೋದು. ಈ ರೀತಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಯಾವುದು ನಿಮಗೆ ಸಿಗುತ್ತೋ ನಿಮ್ಮ ಪ್ರದೇಶದಲ್ಲಿ ಆ ಸಾವಯವ ಗೊಬ್ಬರವನ್ನು ಒಂದು ತೆಂಗಿನ ಗಿಡಕ್ಕೆ 25-30 kg ಹಾಕಿದರೆ ಒಳ್ಳೆಯದು. ನೀವು ಹೇಳಿದ ಹಾಗೆ ಸಣ್ಣದಾಗಿ ಬುಡ ಬಿಡಿಸಿದ್ರೆ ಸಾಕು. ಇವತ್ತಿನ ಕಾಲದಲ್ಲಿ ಜೋರು ಇದು ಕೂಲಿ ಆಳುಗಳ ಸಮಸ್ಯೆ ಇರೋದರಿಂದ ದೊಡ್ಡ ಮೊದಲು ತೆಗಿರ್ತಕ್ಕಂಥ ದೊಡ್ಡ ರೀತಿಯ ಒಂದು ಬೇಸಿನನ್ನು ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಒಂದು 1/2 ಅಡಿಯಷ್ಟು ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿಬಿಟ್ಟು ಈ ಗೊಬ್ಬರವನ್ನು ಹಾಕಿ ಅದರ ಜೊತೆಗೆ ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಮುಚ್ಚಿದರೆ ಅದು ಸೂಕ್ತವಾಗಿ ಒಂದು ಸಲ. ಕೆಲವೊಂದು ಪ್ರದೇಶದಲ್ಲಿ ತೆಂಗಿನ ಮರ ಬುಡ ಸ್ವಲ್ಪ ಮೇಲೆ ಇರಬಹುದು, ಒಂದು ಗುಂಡಿಯಲ್ಲಿ ಇಲ್ಲದೆ ಇರಬಹುದು, ಅಂತಹ ಸಂದರ್ಭದಲ್ಲಿ ಏನು ಮಾಡೋದು? ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಒಂದು 2 ಮೀಟರ್ ತ್ಯಾಜ್ಯದಲ್ಲಿ ನಾವು ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಅದರಲ್ಲೇ ಸಹ ಗೊಬ್ಬರವನ್ನು ಹಾಕಿ ಹಾಗೆ ಮುಚ್ಚಿದರೆ ಒಳ್ಳೆಯದು. ಅದರಿಂದ ಅದು ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಅದಕ್ಕೇನು ತೊಂದರೆ ಆಗೋದಿಲ್ಲ. ಈಗ ತೆಂಗಿನ ಸಿಪ್ಪೆ ಅಥವಾ ತೆಂಗಿನ ಗರಿಯನ್ನು ಮೇಲೆ ಮೇಲೆ ಹಾಕ್ತಾ ಹೋಗ್ಬೋದಾ? ಅದು ಆ್ಯಕ್ಚುಲಿ ಹಾಕ್ತಾ ಹೋದರೆ ಏನು ತೊಂದರೆ ಆಗೋದಿಲ್ಲ. ಅದಕ್ಕೆ ಅದರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಎಲ್ಲಿ ಸ್ವಲ್ಪ ಜಾಗ ಸಿಗುತ್ತೆ ಅದು ಹಾಕುವಾಗ ಅದರಲ್ಲಿ ಸಹ ಸ್ವಲ್ಪ ಸ್ವಲ್ಪ ಹಾಕಿದರೆ ಸೂಕ್ತ. ಸಿ ಈ ರೀತಿ ನಾವು ನೀವು ಹೇಳಿದ ರೀತಿ ಸಿಪ್ಪೆ ಅಥವಾ ಈ ತೆಂಗಿನ ಎಲೆಯನ್ನು ಹಾಕ್ತಾ ಹೋದಾಗ ಅದಕ್ಕೆ ಸೂಕ್ತವಾದ ನಾವು ನೀರು ಕೊಟ್ಟು ಅದಕ್ಕೆ ಸೂಕ್ತವಾದ ಒಂದು ಈ ಎರೆಹುಳುವನ್ನು ಬಿಟ್ಟರೆ ಅದು ಬೇಗ ಕೊಳತು, ಬೇಗ ಅದು ಗೊಬ್ಬರ ಆಗಿ ಮಣ್ಣಲ್ಲಿ ಸೇರ್ಕೊಳ್ತಾ ಇದೆ. ಆಮೇಲೆ ಈಗ ಕುರಿ ಗೊಬ್ಬರ ಆಗ್ಬೋದು ಅಥವಾ ಆಡಿನ ಹಿಕ್ಕೆ ಆಗ್ಬೋದು, ಇವುಗಳನ್ನು ಕೂಡ ಕೆಲವು ರೈತರು ಬಳಸ್ತಾರೆ. ಈ ನಾನು ಹೇಳಿದ ದನದ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರವಾಗಲಿ, ಅಥವಾ ಸೊಪ್ಪಾಗಲಿ, ಅಥವಾ ಎರೆಹುಳು ಗೊಬ್ಬರವಾಗಲಿ, ಕಾಂಪೋಸ್ಟೆಡ್ ಕಾರ್ಪೆತ್, ಇವುಗಳ ಜೊತೆಗೆ ಸಹ ನೀವು ಈ ಕೋಳಿ ಗೊಬ್ಬರವನ್ನು ಸಹ ಹಾಕ್ಬೋದು, ಅಥವಾ ಕುರಿ ಅಥವಾ ಮೇಕೆಗಳ ಗೊಬ್ಬರ ಸಹ ಸಿಕ್ಕರೆ ಅದನ್ನು ಹಾಕ್ಬೋದು. ಇದು ಕೋಳಿ ಗೊಬ್ಬರವನ್ನು ಕೊಡುವಾಗ ಅದನ್ನು ಆ ಪೌಲ್ಟ್ರಿ ಯೂನಿಟಿಂದ ತೆಗೆದ ಮೇಲೆ ಅದನ್ನು ಹೊರಗಡೆ ಇಟ್ಬಿಟ್ಟು ಒಂದೂವರೆ ತಿಂಗಳವರೆಗೂ ಅದು ಸಹ ಅದು ಕೊಳೆಯುವವರೆಗೂ ಬಿಟ್ಟುಬಿಟ್ಟು ಆಮೇಲೆ ಹಾಕಿದರೆ ಸೂಕ್ತ. ಈ ಗೊಬ್ಬರಗಳು ಸಹ ಅತ್ಯುತ್ತಮವಾದ ಒಂದು ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಇವು ಸಹ ಶಿಫಾರಸನ್ನು ನಾವು ಮಾಡ್ಬೋದು ತೆಂಗಿಗೆ. ಇನ್ನೊಂದು ವಿಚಾರ ಈ ರಸಗೊಬ್ಬರದ ಬಗ್ಗೆ, ಇದರ ಒಂದು ಪ್ರಮಾಣ ಮತ್ತು ಹಾಕುವಂತಹ ವಿಧಾನ ಯಾವ ಸಮಯದಲ್ಲಿ ಹಾಕುವಂಥದ್ದು? ಈ ಒಂದು ವಿಷಯದಲ್ಲಿ ಬಂದರೆ ಬಹಳಷ್ಟು ಜನ ರೈತರು ಈ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿರ್ತಕ್ಕಂಥ ಒಂದು ವಿಧಾನದಲ್ಲಿ ಹಾಕೋದಿಲ್ಲ, ಅಥವಾ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ಹಾಕೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಸಾರಜನಕ, ರಂಜಕ, ಪೊಟಾಶ್ ಈ ಮೂಲ ಪೋಷಕಾಂಶಗಳು ನಮ್ಮ ತೆಂಗಿಗೆ ಬೇಕು. ಅದರ ಪ್ರಮಾಣ ಅಂದಾಜಿಲ್ಲಿ ನಾವು ಹೇಳೋದು 500 ಗ್ರಾಮ್ನಷ್ಟು ಸಾರಜನಕ, 320-350 ಗ್ರಾಮ್ನಷ್ಟು ರಂಜಕ, 1200 ಗ್ರಾಮ್ನಷ್ಟು ಒಂದು ಪೊಟಾಷ್ನ ಅವಶ್ಯಕತೆ ಬೆಳೆದ ತೆಂಗಿನ ಗಿಡಕ್ಕೆ ಅವಶ್ಯಕತೆ ಇದೆ 1 ವರ್ಷಕ್ಕೆ. ಈ ಒಂದು ಶಿಫಾರಸು ಮಾಡಿದ ಗೊಬ್ಬರವನ್ನು ನಾವು ಈ ನೇರವಾಗಿ ದೊರೆತಕ್ಕಂತಹ ಗೊಬ್ಬರಗಳು ಅಂತ ಹೇಳ್ತೀವಿ ನಾವು, ಸ್ಟ್ರೈಟ್ ಫರ್ಟಿಲೈಸರ್ಸ್, ಅವುಗಳನ್ನು ಉಪಯೋಗ ಮಾಡಿದರೆ ಸೂಕ್ತ. ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಗಿಂತ ಈ ನೇರವಾಗಿ ಪೋಷಕಾಂಶವನ್ನು ಕೊಡ್ತಕ್ಕಂತಹ ಗೊಬ್ಬರಗಳನ್ನು ಉಪಯೋಗಿಸಿದರೆ ಉತ್ತಮ. ಅದರಲ್ಲಿ ಸಾರಜನಕ ದೊರಕಲಿಕ್ಕೆ ಯೂರಿಯಾ, ರಂಜಕವನ್ನು ದೊರಕಲಿಕ್ಕೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಮಸೂರಿ ರಾಕ್ ಫಾಸ್ಫೇಟ್, ಹಾಗೂ ಪೊಟಾಷನ್ನ ಮ್ಯೂರೇಟ್ ಆಫ್ ಪೊಟಾಷನ್ ಉಪಯೋಗಿಸಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಅನುಸಾರವಾಗಿ ಇದನ್ನು ಮಿಶ್ರಣ ಮಾಡಿ ಮಣ್ಣಿಗೆ ಹಾಕಿದರೆ ಭಾಳ ಉತ್ತಮ. ಮತ್ತು ಹಾಕೋ ವಿಧಾನ ಕೇಳಿದ್ರಲ್ಲ ನೀವು, ಈ ತೆಂಗಿನಲ್ಲಿ ಮೊದಲ 3 ವರ್ಷ 1 ಮೀಟರ್ ವ್ಯಾಸದಲ್ಲಿ ಅದರ ಒಂದು ಬೇರುಗಳು ಜಾಸ್ತಿ ಇರೋದ್ರಿಂದ 1 ಮೀಟರ್ ವ್ಯಾಸದಲ್ಲಿ ನಾವು ಗೊಬ್ಬರವನ್ನು ನಾವು ಈ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಹಾಕಿದರೆ ಉತ್ತಮ. 3 ವರ್ಷದ ನಂತರ ಅದರ ಒಂದು ಬೇರಿನ ಬೆಳವಣಿಗೆ ಅದರ ಎತ್ತರ ಸಹ ಜಾಸ್ತಿ ಆಗೋದ್ರಿಂದ 2 ಮೀಟರ್ ವ್ಯಾಸದಲ್ಲಿ ನಾವು ಹೇಳ್ತೀವಿ 75% ಆ ಬೇರುಗಳು ಅಲ್ಲಿ ಇರೋದ್ರಿಂದ ಆ ಒಂದು 2 ಮೀಟರ್ ವ್ಯಾಸದಲ್ಲಿ ನಾವು ನೀರು ಮತ್ತು ಗೊಬ್ಬರಗಳ ನಿರ್ವಹಣೆಯನ್ನು ನಾವು ಮಾಡೋದು ಸೂಕ್ತ. ಆ ಒಂದು ಆ ಬೇಸಿನಲ್ಲಿ ಮಾತ್ರ ನೀವು ಗೊಬ್ಬರ ಕೊಟ್ಟರೆ ಈ ತೆಂಗಿಗೆ ಸಾಕು. ಆರಂಭದಲ್ಲಿ ಒಂದು ಮಾತನ್ನು ಹೇಳಿರಿ, ಗಿಡ ಪ್ರತಿ ದಿವಸವೂ ಕೂಡ ಬೆಳವಣಿಗೆಯನ್ನು ತೋರಿಸ್ತದೆ ಅಂತ ಹೇಳಿ. ಈ ಗೊಬ್ಬರ ಕೊಡುವ ಒಂದು 2 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಒಂದು ಸಾರಿ ಗೊಬ್ಬರವನ್ನು ಕೊಡ್ತಾ ಕಂತುಗಳಲ್ಲಿ ಕೊಡುವಂಥದ್ದು ಹೇಗಿದೆ? ಈಗ ನೋಡಿ, ಈ ಕಂತುಗಳಲ್ಲಿ ಕೊಡುವುದು ಬಹಳ ಸೂಕ್ತ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳು ಸಿಗೋದಿಲ್ಲ, ಹಾಗೂ ಮಣ್ಣಿನಲ್ಲಿ ಮಿಶ್ರ ಮಾಡಲಿಕ್ಕೆ ಕೂಲಿ ಆಳುಗಳು ಜಾಸ್ತಿ ಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಈ ಒಂದು ಖರ್ಚನ್ನು ನಾವು ಕಡಿಮೆ ಮಾಡಲಿಕ್ಕೆ ಈಗ ಒಂದು ಹೊಸ ತಾಂತ್ರಿಕತೆ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ರಸ ನೀರಾವರಿ ಅಂತ ಹೇಳ್ತೀವಿ. ಹನಿ ನೀರಾವರಿ ಮುಖಾಂತರ ನಾವು ಪೋಷಕಾಂಶಗಳನ್ನು ಕೊಡೋದು ಒಂದು ಒಳ್ಳೆಯ ವಿಧಾನ. ಅದಕ್ಕೆ ನಾವು ರಸ ನೀರಾವರಿ ಅಂತ ಹೇಳ್ತೀವಿ. ಈ ವಿಧಾನದಿಂದ ನಾವು ಸಂಶೋಧನೆ 10 ವರ್ಷದ ಸಂಶೋಧನೆ ಫಲವಾಗಿ ಈ ಪೋಷಕಾಂಶಗಳನ್ನು ಫರ್ಟಿಲೈಸರ್ಗಳನ್ನು ನಾವು ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ನೇರವಾಗಿ ಕೊಡೋದ್ರಿಂದ 50% ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಸಾಕೆ ಸಾಕು. ಮತ್ತು ಇದ್ರ ಈ 50% ಗೊಬ್ಬರವನ್ನು ಕೊಡೋದ್ರಿಂದ ನೀವು ಉತ್ತಮವಾದ ಇಳುವರಿ ಪಡಿಬೋದು. ಹಾಗೂ ನೀವು ಹೇಳಿದ ಹಾಗೆ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ನೀವು ಹನಿ ನೀರಾವರಿ ಮುಖಾಂತರ ಗೊಬ್ಬರವನ್ನು ಕೊಡ್ಬೋದು. ಈ ಒಂದು ವಿಧಾನವನ್ನು ಈಗ ಅಡಿಕೆ ತೆಂಗಿನಲ್ಲಿ ಸ್ವಲ್ಪ ಜನ ರೈತರು ಸ್ವಲ್ಪವೇ ಸ್ವಲ್ಪ ಮಾತ್ರ ಅನುಸರಿಸ್ತಾ ಇದ್ದಾರೆ. ಆದರೆ ನೀವು ಬೇರೆ ಈ ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳೇ ನೋಡಿದರೆ ನೀವು ಈಗ ಅದಕ್ಕೆ ಉದಾಹರಣೆಯಾಗಿ ಟೊಮೆಟೊ ಅಥವಾ ಹೂವಿನ ಬೆಳೆ, ದ್ರಾಕ್ಷಿನಲ್ಲಿ ರೈತರು ಉತ್ತಮವಾಗಿ ಈ ಒಂದು ರಸ ನೀರಾವರಿ ವಿಧಾನವನ್ನು ಉಪಯೋಗಿಸಿ ಒಳ್ಳೆ ಬೆಳೆಯನ್ನು ಒಳ್ಳೆ ಇಳುವರಿಯನ್ನು ಸಹ ಪಡಿತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ತೆಂಗಿನ ಬೆಳೆಯ ಜೊತೆಗೆ ಸಾಕಷ್ಟು ಮಿಶ್ರ ಬೆಳೆಯನ್ನು ನಾವು ಬೆಳೀತಾ ಇರ್ತೀವಿ. ಈಗ ಕಾಳು ಮೆಣಸಾಗ್ಬೋದು ಅಥವಾ ಸುವರ್ಣಗಡ್ಡೆ ಅಂತಹ ತರಕಾರಿ ಬೆಳೆಗಳಾಗ್ಬೋದು ಅಥವಾ ಬಾಳೆ ಕೊಕ್ಕು ಇಂಥದ್ದನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳಿತೀವಿ. ಇಂತಹ ಸಂದರ್ಭದಲ್ಲಿ ಈ ಪೋಷಕಾಂಶದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಹಾ, ಇದು ಒಂದು ಉತ್ತಮವಾದ ಒಂದು ಪ್ರಶ್ನೆ. ಕೆಲ ರೈತರು ಮಿಶ್ರ ಬೆಳೆಯನ್ನು ಬೆಳೆಯುವಾಗ ತೆಂಗು ಅಥವಾ ಬೇರೆ ತೋಟಗಳಲ್ಲಿ ಶಿಫಾರಸು ಮಾಡಿರ್ತಕ್ಕಂತಹ ಗೊಬ್ಬರ ಎರಡು ಬೆಳೆಗೂ, ಮಿಶ್ರ ಬೆಳೆಗೂ ಮತ್ತು ಮೇಯ್ನ್ ಬೆಳೆ ನಮ್ಮ ತೆಂಗು ಅಥವಾ ಅಡಿಕೆ ಬೆಳೆಗೆ ಯಾರೂ ಸಹ ಹಾಕೋದಿಲ್ಲ. ಹಾಗಾಗಿ ಅಲ್ಲಿ ಪೋಷಕಾಂಶಗಳಿಗೆ ಒಂದು ಕಾಂಪಿಟೇಷನ್ ಬಂದುಬಿಟ್ಟು ಎರಡು ಬೆಳೆಗಳಲ್ಲಿ ಇಳುವರಿ ಒಂದು ಸ್ವಲ್ಪ ಕುಂಠಿತವಾಗೋದು ಕಂಡುಬರುತ್ತದೆ. ಆದ್ದರಿಂದ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ನೀವು ಸುವರ್ಣಗಡ್ಡೆ ಬೆಳೆದರೆ ಅಥವಾ ಬಾಳೆ ಬೆಳೆದರೆ ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಆ ಬೆಳೆಗೆ ಕೊಟ್ಟು ತೆಂಗು ಅಥವಾ ಅಡಿಕೆ ಈ ಬೆಳೆ ಏನಿದೆ ಅದಕ್ಕೂ ಸಹ ಶಿಫಾರಸು ಮಾಡಿದ ಬೆಳೆಯನ್ನು ನೀರನ್ನು ಕೊಟ್ಟರೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಇರೋದಿಲ್ಲ. ಎರಡು ಬೆಳೆಗಳಿಂದ ನಾವು ಉತ್ತಮವಾದ ಇಳುವರಿಯನ್ನು ಪಡಿಬೋದು. ಈಗ ಎಷ್ಟು ಸಾರಿ ದೊಡ್ಡ ಮರಗಳಲ್ಲಿಯೂ ಕೂಡ ಮಿಡಿ ಉದುರುವಂಥ ಒಂದು ಸಮಸ್ಯೆ ಬರ್ತದೆ ಅಥವಾ ಅದರಲ್ಲಿ ಗಮ್ ಬರುವಂಥದ್ದು, ಇಂಥ ಸಮಸ್ಯೆಗಳೆಲ್ಲ ಬರ್ತವೆ. ಈ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ಹೇಗೆ ನಾವು ಗಮನಿಸಬಹುದು ಮತ್ತು ಇದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು? ಈ ಒಂದು ಮಿಡತೆ ಸಣ್ಣ ಸಣ್ಣ ಮಿಡಿಯಾಗಿರ್ತಕ್ಕಂಥ ಕಾಯಿ ಉದುರೋದು ಬಹಳವಾಗಿ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಇದಕ್ಕೆ ಮೂಲವಾದ ಒಂದು ಕಾರಣ ಅಂತ ಹೇಳಬೇಕು ಅಂದರೆ ಒಂದು ಪೊಟಾಷಿಯಂನ ಒಂದು ಕೊರತೆ. ನಾವು ಪೊಟಾಷಿಯಂ ಗೊಬ್ಬರವನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಮೂಲದಿಂದ ರೈತರು ಹಾಕದೇ ಇರೋದರಿಂದ ಮಣ್ಣಿನಲ್ಲಿ ಒಂದು ಅದರ ಒಂದು ಕೊರತೆ ಕಂಡು ಬಂದಿದೆ. ಹಾಗಾಗಿ ಅದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಈ ಪೊಟಾಷ್ ಅಂತಕ್ಕಂಥ ಒಂದು ಪೋಷಕಾಂಶ ನಮ್ಮ ಬೆಳೆಗಳಲ್ಲಿ ಒಂದು ಉತ್ತಮವಾದ ಒಂದು ರೋಲನ್ನು ಪಡ್ಕೊಂಡಿದೆ. ಅಂದರೆ ಈ ಒಂದು ಪೋಷಕಾಂಶವನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಕೊಡೋದ್ರಿಂದ ಅದಕ್ಕೆ ಗಿಡಗಳಿಗೆ ಅಥವಾ ತೆಂಗಿನ ಗಿಡಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆ ಮತ್ತು ಕಡಿಮೆ ನೀರಿನಲ್ಲಿ ಸಹ ಇದು ಉತ್ತಮವಾದ ಬೆಳವಣಿಗೆಯನ್ನು ಕೊಡ್ತಕ್ಕಂಥ ಒಂದು ನಿರೋಧಕ ಶಕ್ತಿಯನ್ನು ಕೊಡೋ ಒಂದು ಅಂಶ ಈ ಒಂದು ಪೋಷಕಾಂಶದಲ್ಲಿದೆ. ಆದ್ದರಿಂದ ಭಾಳಷ್ಟು ರೈತರಿಗೆ ನಾನು ಇಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ ನೀವು ನಿಮ್ಮ ಬೆಳೆಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥ ಪೊಟ್ಯಾಷನ್ನು ಕೊಡೋದ್ರಿಂದ ನೀವು ವಿವಿಧ ರೀತಿಯ ಬರ್ತಕ್ಕಂಥ ರೋಗ ಮತ್ತು ಈ ಮಿಡತೆ ಉದುರೋದು ಇದನ್ನೆಲ್ಲ ನೀವು ತಡೆಗಟ್ಟಬೋದು. ಆದ್ದರಿಂದ ಶಿಫಾರಸು ಮಾಡಿರ್ತಕ್ಕಂಥ ಈ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಷನ್ನು ನೀವು ಆ ಒಂದು ತೆಂಗಿಗೆ ಅಥವಾ ಅಡಿಕೆಗೆ ಹಾಕಿದರೆ ಭಾಳ ಉತ್ತಮ. ಈ ಒಂದು ಮಿಡತೆ ಉದುರೋದನ್ನು ನಾವು ಅದನ್ನು ಇದು ಈ ಗೊಬ್ಬರವನ್ನು ಹಾಕೋದ್ರಿಂದ ನಿಯಂತ್ರಣ ಮಾಡಬಹುದು. ಇನ್ನು ಎರಡು ವಿಚಾರ, ಕೆಲವರು ತೆಂಗಿನ ಮರದ ಬುಡಕ್ಕೆ ಉಪ್ಪನ್ನು ಹಾಕಬೇಕು ಅಂತ ಹೇಳ್ತಾರೆ, ಇದರ ಒಂದು ಅಗತ್ಯ ಏನು, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಉಪ್ಪನ್ನು ಹಾಕಬೇಕಾ ಹೇಗೆ ಅಂತ? ಈ ಉಪ್ಪಿನ ಒಂದು ಹಾಕೋದೊಂದು ವಿಧಾನ ನಮ್ಮ ಈ ಸೌತ್ ಕೆನರದಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಮೂಲತಃ ಕಾರಣ ಇಲ್ಲಿ ತೆಂಗನ್ನು ನಿಮಗೆ ಗೊತ್ತಿರೋ ಹಾಗೆ ಜಂಬಿಟ್ಟಿಗೆ ಅಂದರೆ ಲ್ಯಾಟರೈಟ್ ಸಾಯಿಲ್ ಈ ಒಂದು ಮಣ್ಣಿನಲ್ಲಿ ಬೆಳೀತಾ ಇದ್ದಾರೆ. ಈ ಮಣ್ಣಿನ ಒಂದು ಗುಣಧರ್ಮ ನೀವು ನೋಡಿದರೆ ಅದು ಗಟ್ಟಿಯಾಗಿರುತ್ತೆ, ಹಾಗಾಗಿ ಬೇರುಗಳು ಸರಾಗವಾಗಿ ಮಣ್ಣಿನಲ್ಲಿ ಬೆಳೀಲಿಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ. ಈ ಮಣ್ಣನ್ನು ನಾವು ಈ ಉಪ್ಪನ್ನು ಹಾಕೋದ್ರಿಂದ ಈ ಸೋಡಿಯಂ ಕ್ಲೋರೈಡ್ ಮಣ್ಣನಿಗೆ ಹಾಕೋದ್ರಿಂದ ಅದು ಮಣ್ಣಿನಲ್ಲಿ ಆ ಜೇಡಿ ಮಣ್ಣಿನಲ್ಲಿ ಅದು ಒಂದು ರಾಸಾಯನಿಕ ಕ್ರಿಯೆಯನ್ನು ಮಾಡಿಬಿಟ್ಟು ಮಣ್ಣನ್ನು ಸ್ವಲ್ಪ ಸಡಿಲ ಮಾಡುತ್ತೆ. ಸಡಿಲ ಮಾಡೋದ್ರಿಂದ ಬೇರಿನ ಒಂದು ಬೆಳವಣಿಗೆ ಚೆನ್ನಾಗಾಗಿ ಆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ರೈತರಿಗೆ ಭಾವನೆ ಏನು ಬಂದಿದೆ ಅಂದರೆ ಉಪ್ಪು ಹಾಕಿದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಂತಹ ಒಂದು ಮಣ್ಣಿನಲ್ಲಿ ಹಾಕಿದರೆ ಉತ್ತಮ. ಹಾಗೂ ಬೇರೆ ಮಣ್ಣಿನಲ್ಲೂ ಸಹ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಉಪ್ಪನ್ನು ಹಾಕಿದರೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಆಗೋದಿಲ್ಲ. ಆದ್ದರಿಂದ ಮಣ್ಣಿನ ಗುಣಧರ್ಮ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಆಗೋದಿಲ್ಲ. ಈ ವಿಧಾನವನ್ನು ಹಾಕ್ಬೋದು. ಸುಣ್ಣವನ್ನು ಇಷ್ಟು ಮಟ್ಟಿಗೆ ಕೊಡಬೇಕು, ಯಾಕೆ ಕೊಡಬೇಕು? ಈಗ ಸುಣ್ಣವನ್ನು ಹಾಕ್ತಕ್ಕಂಥ ಒಂದು ಅಂಶಕ್ಕೆ ಬಂದರೆ ನಾವು ಮಣ್ಣಿನ ರಸಸಾರದ ಆಧಾರದ ಮೇಲೆ ಈ ಸುಣ್ಣವನ್ನು ಹಾಕಬೇಕಾಗುತ್ತದೆ. ಈ ಸುಣ್ಣವನ್ನು ನಾವು ಮಣ್ಣಿನ ರಸಸಾರ 5 ಕೆಳಗಡೆ ಇದ್ದರೆ ಅಂದರೆ ಅಸಿಡಿ ಆಮ್ಲೀಯ ಮಣ್ಣಿನಲ್ಲಿ ಈ ಸುಣ್ಣವನ್ನು ಹಾಕಬೇಕಾಗ್ತದೆ. ಈ ನಾವು ತೆಂಗಿಗೆ ನಾವು ಶಿಫಾರಸು ಮಾಡಿದ್ರದೇನೆಂದರೆ ನೀವು ಮಣ್ಣಿನ ರಸಸಾರವನ್ನು ನೀವು ಅಳತೆ ಮಾಡಿದಾಗ ಅದರ ಒಂದು ರಸಸಾರ 5 ಕಡಿಮೆ ಇದ್ದಾಗ ಅದು ಆಮ್ಲೀಯ ಮಣ್ಣು ಅಂತ ನಿಮಗೆ ಗೊತ್ತಾಗುತ್ತದೆ. ಈ ಅಂತಹ ಒಂದು ಮಣ್ಣಿನಲ್ಲಿ ನೀವು 2 ಕೆಜಿಯಷ್ಟು ಒಂದು ಈ ಲೈಮನ್ನು ಈ ನಾವು ಕೃಷಿಗೆ ಉಪಯೋಗಿಸ್ತಕ್ಕಂತಹ ಸುಣ್ಣವನ್ನು ನೀವು 2 ಕೆಜಿಯಷ್ಟು ಹಾಕಿ ತದನಂತರ ನೀವು ರಾಸಾಯನಿಕ 15 ನಂತರ ರಾಸಾಯನಿಕ ಗೊಬ್ಬರ ಹಾಕಿದರೆ ಒಳ್ಳೆಯದು. ಈ ಗೊಬ್ಬರವನ್ನು ಪ್ರತಿ ವರ್ಷ ಹಾಕಿ ಎರಡನೇ ವರ್ಷದ ನಂತರ ಮತ್ತೆ ರಸಸಾರವನ್ನು ನೀವು ಪರೀಕ್ಷಿಸಿ, ರಸಸಾರ ಒಂದು ಒಂದು ಮಿತಿಯಲ್ಲಿ ಹೆಚ್ಚಾಗಿ ಒಂದು 6.5 ಬಂದಾಗ ಮತ್ತೆ ಸುಣ್ಣವನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಒಂದು ರಸಸಾರ ಕಡಿಮೆ ಮಣ್ಣಿನಲ್ಲಿ ಆಮ್ಲೀಯವಾಗಿದ್ದು ಇದರಿಂದ ನೀವು ಸುಣ್ಣವನ್ನು ಹಾಕದೆ ಅದನ್ನು ಸರಿಪಡಿಸದೇ ಇದ್ದರೆ ಇದರಿಂದ ಬಹಳ ದುಷ್ಪರಿಣಾಮ ಆಗ್ತಾ ಇದೆ. ಯಾಕಂದರೆ ಮಣ್ಣಿನಲ್ಲಿ ಅನುಕೂಲವಾಗಿರ್ತಕ್ಕಂಥ ಪೋಷಕಾಂಶಗಳು ಹೀರಿಕೊಳ್ಳತಕ್ಕಂಥ ಅಂಶ ಮಣ್ಣಿನಲ್ಲಿ ಕೆಟ್ಟದಾಗಿರುತ್ತೆ. ಆದ್ದರಿಂದ ಇದನ್ನು ಸರಿಪಡಿಸಲಿಕ್ಕೆ ಮತ್ತು ಭೌತಿಕ ಗುಣಗಳನ್ನು ಉತ್ತಮಪಡಿಸಲಿಕ್ಕೆ ನಾವು ಈ ಸುಣ್ಣವನ್ನು ಹಾಕಿದರೆ ಒಳ್ಳೆಯದು ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ತೆಂಗಿಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಮತ್ತು ನೆರಳಿದ್ರೆ ತೆಂಗಿಗೆ ತೊಂದರೆ ಆಗ್ತದಾ ಅಂತ? ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ಹೇಳಿದರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ಗಿಡಕ್ಕೆ ಈ ಒಂದು ಬೇಸಿಗೆ ಕಾಲದಲ್ಲಿ ಫಸಲು ಬಿಡ್ತಕ್ಕಂಥ ಮರ, ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೆ ಇರ್ತಕ್ಕಂಥ ದಿನಗಳಲ್ಲಿ ನಾವು ಒಂದು ಗಿಡಕ್ಕೆ ಪ್ರತಿದಿನ 50-60 ಲೀಟರ್, ಈ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಒಂದು ಗಿಡಕ್ಕೆ ಅಷ್ಟೊಂದು ನೀರನ್ನು ಕೊಡಬೇಕಾಗ್ತದೆ. ಹಾಗೂ ಈ ತೆಂಗು ನೀವು ನೆರಳಿನ ಪ್ರದೇಶದಲ್ಲಿ ಬೆಳೆದರೆ ಅದು ಬೆಳವಣಿಗೆ ಬಹಳ ಕುಂಠಿತವಾಗಿರ್ತದೆ. ನಿಮಗೆ ಗೊತ್ತಿರೋ ಹಾಗೆ ನೀವು ಬೇರೆ ನಿಮ್ಮ ಹಿತ್ತಲಲ್ಲಿ ಅಥವಾ ಅದರ ಅಡಿಯಲ್ಲಿ ಬೆಳೆದ್ರೆ ನೀವು ನೋಡಿರ್ಬೋದು, ನೇರವಾಗಿ ಬೆಳೆದ್ಬಿಟ್ಟು ಅದು ಒಂದು ಎರಡು ಎಲೆಗಳನ್ನು ಇಟ್ಟಿರುತ್ತೆ, ಆದರೆ ಹೂ ಬಿಡೋದಿಲ್ಲ, 10-15 ವರ್ಷ ಆದರೂ ಅದು ಹೂ ಬಿಡೋದಿಲ್ಲ. ಆದ್ದರಿಂದ ತೆಂಗಿಗೆ ಸೂಕ್ತವಾದ ಒಂದು ಬಿಸಿಲು ಬೇಕೇ ಬೇಕು, ಇದು ನೆರಳಿನಲ್ಲಿ ಬೆಳೀತಕ್ಕಂಥ ಬೆಳೆ ಅಲ್ಲ. ಸಿಪಿಸಿಆರ್ಐ ಕಾಸರಗೋಡಿನಲ್ಲಿ ಯಾವ ರೀತಿ ಒಂದು ಸಂಶೋಧನೆ ನಡೀತಾ ಇದೆ ತೆಂಗಿನ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ? ಈಗ ಸಿಪಿಸಿಆರ್ಐ ಕಾಸರಗೋಡು ಮತ್ತು ನಾವು ಅಖಿಲ ಭಾರತೀಯ ಒಂದು ಈ ಪಾಮ್ಸ್ ಆಲ್ ಇಂಡಿಯಾ ಕೋಆರ್ಡಿನೇಟ್ ರಿಸರ್ಚ್ ಪ್ರಾಜೆಕ್ಟ್ನಲ್ಲಿ ಎಲ್ಲ ತೆಂಗು ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಈಗ ನಾವು ಮಾಡಿರ್ತಕ್ಕಂಥ ತಾಂತ್ರಿಕತೆ, ಹನಿ ನೀರಾವರಿ ಮುಖಾಂತರ ಗೊಬ್ಬರವನ್ನು ಕೊಡುವುದು, ಅದರ ಒಂದು ತಾಂತ್ರಿಕವನ್ನು ನಾವು ರೈತರಿಗೆಲ್ಲ ಹೇಳಿಬಿಟ್ಟು ರೈತರ ತೋಟಗಳಲ್ಲಿ ಸಹ ಇದನ್ನು ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಒಂದು ಕೊರತೆ ಕಂಡು ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಈ ಲಘು ಪೋಷಕಾಂಶ ಯಾವ ಯಾವ ಪ್ರದೇಶಗಳಲ್ಲಿ ಕೊರತೆ ಇದೆ ಅಂತ ನೋಡಿಬಿಟ್ಟು ನಾವು ಯಾವ್ಯಾವ ರೀತಿಯ ಲಘು ಪೋಷಕಾಂಶಗಳು ಕಡಿಮೆ ಇದ್ದಾವೆ ಅದನ್ನು ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಸಂಶೋಧನೆ ಮಾಡ್ತಾ ಇದ್ದೀವಿ. ಮತ್ತು ಲಘು ಪೋಷಕಾಂಶಗಳನ್ನು ಕೊಡ್ತಕ್ಕಂಥ ಗೊಬ್ಬರದ ಒಂದು ಮಿಶ್ರಣ ಒಂದು ತಯಾರು ಮಾಡಿ ಅದನ್ನು ಸಹ ಇನ್ನು ನಾವು ಈಗ ನಮ್ಮ ಸಂಶೋಧನೆಯಲ್ಲಿ ಅದನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಒಂದು ಅಥವಾ 2 ವರ್ಷದಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣ ತೆಂಗು ಮತ್ತು ಅಡಕೆ ಗೊಬ್ಬರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಒಂದು ಪ್ರಯೋಗ ನಡೀತಾ ಇದೆ ನಮ್ಮ ಸಿಪಿಸಿಆರ್ಐನಲ್ಲಿ. ತೆಂಗು ತಳಿಗಳ ಬಗ್ಗೆಯೂ ಕೂಡ ರೈತರಲ್ಲಿ ಒಂದು ರೀತಿಯ ಒಂದು ಜಿಜ್ಞಾಸೆ ಇದೆ, ಯಾವುದನ್ನು ಆಯ್ಕೆ ಮಾಡಬೇಕು ಹೊಸದಾಗಿ ನಾಟಿ ಮಾಡುವಾಗ ಅಂತ. ಈಗ T into D ಅಂತ ಬರ್ತದೆ, D into T ಎನ್ನುವಂಥ ಒಂದು ಹೈಬ್ರಿಡ್ ಇದೆ, ಗಂಗಾ ಬುಂಡಮ್ ಇದೆ, ಮತ್ತು ವೆಸ್ಟ್ ಕೋಸ್ಟ್ ಟಾಲ್ ಎನ್ನುವಂಥ ಒಂದು ತಳಿ ಇದೆ. ಇತ್ತೀಚೆಗಂತೂ ಕೇರ ಸಂಕರಕ್ಕೆ ಸಾಕಷ್ಟು ತಳಿಗಳು ಇರುವುದನ್ನು ಕೂಡ ನಾವು ನಮ್ಮ ರೈತರು ಕೂಡ ಕೇಳಿದ್ದಾರೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಉದ್ದೇಶಕ್ಕೆ ಬಳಕೆ? ಈಗ ತಳಿಗಳ ಒಂದು ವಿಧಾನ, ತಳಿಗಳ ಆಯ್ಕೆಗೆ ಬಂದರೆ ಅದರಲ್ಲಿ ನೀವು ಹೇಳಿದ ಹಾಗೆ 3 ರೀತಿಯ ಒಂದು ತಳಿಗಳಿದ್ದಾವೆ. ಎತ್ತರದ ತಳಿ, ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತೀವಿ, ಆಮೇಲೆ ಸಂಕರಣ ತಳಿ, ಹೈಬ್ರಿಡ್ ತಳಿ, ಗಿಡ್ಡ ಮತ್ತು ಎತ್ತರ, ಎತ್ತರ ಮತ್ತು ಗಿಡ್ಡ, ಈ ರೀತಿ 2 ರೀತಿಯ ಒಂದು ಸಂಕರಣ ತಳಿ ಇದೆ ಮತ್ತು ಗಿಡ್ಡ ತಳಿ. ನಮಗೆ ಅನುಕೂಲಕ್ಕೆ ನೀವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂದರೆ ಸಂಕರಣ ಮತ್ತು ಎತ್ತರದ ತಳಿಗಳು ಈ ಪ್ರದೇಶಕ್ಕೆ ಸೂಕ್ತವಾಗಿ ಬರ್ತವೆ, ಮತ್ತು ಗಿಡ್ಡ ತಳಿಗಳು ಸಹ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಯಾವುದೇ ರೀತಿಯ ನೀವು 3ರಲ್ಲಿ ಯಾವುದೇ ರೀತಿಯ ನಿಮಗೆ ಯಾವುದು ಬೇಕೋ ಅದನ್ನು ಬೆಳೆಯಬಹುದು. ಅದರಲ್ಲಿ ಗಿಡ್ಡ ತಳಿಗಳು ಮಾತ್ರ ನಾವು ಶಿಫಾರಸು ಮಾಡೋದು ಎಳನೀರಿಗೆ ಸೂಕ್ತವಾಗಿರ್ತಕ್ಕಂಥ. ಅದರಲ್ಲಿ ನೀವು ಹೇಳಿದಾಗೆ ಗಂಗಾಬುಂಡಮ್ ಇದೆ, ಕೆಂದಾಳ ಇದೆ, ಗ್ರೀನ್ ಡ್ವಾರ್ಫ್ ಇದೆ, ಈ ರೀತಿ ಒಂದು 5 ರೀತಿಯ ಆರೆಂಜು, ಯೆಲ್ಲೋ, ಈ ರೀತಿಯ 5 ರೀತಿಯ ಒಂದು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇವತ್ತು ನೀವು ನೋಡಿರ್ಬೋದು ಎಳನೀರಿಗೆ ಬಹಳ ಬೇಡಿಕೆ ಇದೆ. ಈ ಒಂದು ಬೇಡಿಕೆಯನ್ನು ಪೂರೈಸಲಿಕ್ಕೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಡೈಲಿ ದಿನಂಪ್ರತಿ 5-6 ಲೋಡಿನಷ್ಟು ಎಳನೀರು ತಮಿಳುನಾಡಿಂದ ಬರುತ್ತೆ. ಯಾಕೆಂದರೆ ತಮಿಳುನಾಡಿನಲ್ಲಿ ನಾನು ಲಾಸ್ಟ್ ಒಂದು ತಿಂಗಳ ಹಿಂದೆ ತಮಿಳುನಾಡು ಒಂದು ತೋಟಕ್ಕೆ ಹೋಗಿದೆ. ಒಬ್ಬ ರೈತ ಈ ಗಿಡ್ಡ ತಳಿಗಳನ್ನು 20 ಎಕರೆ ಜಮೀನಿನಲ್ಲಿ ಬೆಳೀತಾ ಇದ್ದಾನೆ. ನಾವು ಶಿಫಾರಸು ಮಾಡಿರ್ತಕ್ಕಂಥ ತಾಂತ್ರಿಕತೆಯನ್ನು ಅಳವಡಿಸಿ ಬೆಳೀತಾ ಇದ್ದಾನೆ. ಒಂದೊಂದು ಗಿಡದಿಂದ ಅವನು 150-200 ಕಾಯಿ ಈ ಎಳನೀರನ್ನು ಕಟಾವು ಮಾಡಿ ಎಳನೀರಿನ ಆ ಏಜೆಂಟು ಅವರ ತೋಟಕ್ಕೆ ಬಂದು 31-32 ರೂಪಾಯಿ ಒಂದು ಎಳನೀರಿಗೆ ದುಡ್ಡನ್ನು ಕೊಡ್ತಾ ಇದ್ದಾನೆ. ಇವತ್ತು ಆ ಒಂದು ಎಕರೆಗೆ ರೈತ ಇವತ್ತು 5-6 ಲಕ್ಷ, ಅಂದರೆ ಅಡಿಕೆಗಿಂತ ಒಂದು ಉತ್ತಮವಾದ ಒಂದು ಅಧಿಕ ಇಳುವರಿ ಮತ್ತು ನಿವ್ವಳ ಲಾಭವನ್ನು ಪಡಿತಕ್ಕಂತಹ ರೈತರು ಇವತ್ತು ತಮಿಳುನಾಡಿನಲ್ಲಿದ್ದಾರೆ. ಆ ದಿಸೆಯಲ್ಲಿ ನಾವು ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ರೈತರು ಮುಂದೆ ಬಂದು ಈ ರೀತಿಯ ಒಂದು ಗಿಡ್ಡ ತಳಿಗಳ ಒಂದು ತೋಟವನ್ನು ಮಾಡೋದು ಅಥವಾ ಹೈಬ್ರಿಡನ್ನು ಮಾಡಿಬಿಟ್ಟು ಅದು ಕೊಬ್ಬರಿಗೆ ಮತ್ತು ಎಳನೀರಿಗೆ ಉಪಯೋಗಿಸಿದರೆ ಒಂದು ಸೂಕ್ತವಾಗ್ತದೆ, ಹಾಗೆ ಹೆಚ್ಚಿನ ಒಂದು ಇಳುವರಿಯನ್ನು ಸಹ ಪಡಿಬೋದು. ಈ ತಳಿಗಳ ಆಯ್ಕೆ ಆದ ನಂತರ ನೀವು ಈ ತಳಿಗಳನ್ನು ನೀವು ಒಳ್ಳೆಯ ನರ್ಸರಿಗಳಿಂದ ನೀವು ಪಡಿಬೇಕಾಗ್ತದೆ. ಈ ಸಸಿಗಳ ಲಭ್ಯತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಿ ಪಿ ಸಿ ಆರ್ ಐ ಕಿಡು ಫಾರ್ಮ್ ಇದೆ ಸುಬ್ರಹ್ಮಣ್ಯದ ಹತ್ರ, ಅಲ್ಲಿ ಸಹ ಪಡಿಬೋದು. ನೀವು ಸಿ ಪಿ ಸಿ ಆರ್ ಐ ಕಾಸರಗೋಡಿಂದನೂ ಸಹ ಪಡಿಬೋದು. ಹಾಗೆಯೇ ಈ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಶಿಫಾರಸಾಗಿರ್ತಕ್ಕಂಥ ಪ್ರೈವೇಟ್ ನರ್ಸರಿಗಳಿದ್ದಾವೆ, ಕೆಲ ರೈತರು ನರ್ಸರಿಯನ್ನು ಮಾಡ್ತಾನೆ, ಅಲ್ಲಿಂದ ಸಹ ನಾವು ಸಹ ನೀವು ಈ ತಳಿಗಳನ್ನು ಪಡೆದುಬಿಟ್ಟು ಬೆಳೆಯ ಅದನ್ನು ನೀವು ನೆಡಲಿಕ್ಕೆ ಉಪಯೋಗಿಸ್ಬೋದು. ಬಹಳ ಸಂತೋಷ ಡಾಕ್ಟರ್ ಮಹೇಶ್ವರಪ್ಪ ಅವರೇ. ತೆಂಗು ಬೆಳೆಯಲ್ಲಿ ಸಮಗ್ರ ಪೋಷಕಾಂಶದ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ವಿಚಾರವನ್ನು ಗಮನಿಸಬೇಕು, ಹಾಗೂ ಇದರಲ್ಲಿ ಯಾವ ರೀತಿ ಒಂದು ತಾಂತ್ರಿಕತೆ ಅಭಿವೃದ್ಧಿ ಆಗಿದೆ, ಇದನ್ನು ರೈತರು ಯಾವ ರೀತಿ ಅಳವಡಿಸಿಕೊಳ್ಬೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ಮಹೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಖೇತಿ ಕಿಸಾನಿ ಓರ್ ಬಾಗವಾನಿ ಕೋ ಬಡಾವಾ ದೇಣೆ ಕೆ ಲಿಯೆ ಕಿಸಾನ್ ವಿಡಿಯೋ ಪ್ರತಿಯೋಗಿತಾ ಕಾ ಆಯೋಜನ್ ಕರ್ ರಹಾ ಹೈ. ಕಿಸಾನ್ ಭಾಗೇದಾರಿ ಪ್ರಾಥಮಿಕತಾ ಅಮಾರಿ. ಇಸ್ ದೌರಾನ್ ದೇಶ ಭರ ಸೇ ಕಿಸಾನೋ ಸೇ ವಿಡಿಯೋ ಆಮಂತ್ರಿತ ಕರೇ ಜಾಹೇ. ಆಜಾದಿ ಕೆ ಅಮೃತ ಮಹೋತ್ಸವ, ಪ್ರಗತಿಶೀಲ ಭಾರತ ಕೆ 75 ಸಾಲ ಓರ್ ಕಿಸಾನೋ ಕೆ ಗೌರವಶಾಲಿ ಇತಿಹಾಸ ಓರ್ ಉನ್ಕಿ ಉಪಲಬ್ಧಿಯೋ ಕೆ ಪ್ರದರ್ಶನ ಕೆ ಲಿಯೆ ಕಿಸಾನ್ ವಿಡಿಯೋ ಪ್ರತಿಯೋಗಿತಾ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ 3 ಶ್ರೇಣಿಯ ಮೇ ಕಿಸಾನ್ ಓರ್ ಉಸ್ಕಿ ಆಮದನಿ ಮೇ ಬಡೋತ್ರಿ ಕಿ ಕಾಮಯಾಬಿ ಕಿ ಕಹಾಣಿಯಾ, ಕಿಸಾನೋ ದ್ವಾರಾ ಅಪನಾಯಿ ಗಿ ನಯಿ ತಕ್ನೀಕ್ ಸೇ ಪ್ರಾಪ್ತ ಉಚ್ಚ ಉತ್ಪಾದಕತಾ, ಕಿಸಾನೋ ಕೋ ಕೃಷಿ ಮಂತ್ರಾಲಯ ಕಿ ಯೋಜನಾಓ ದ್ವಾರಾ ಮಿಲಾ ಹುವಾ ಲಾಭ, ಯೇ ವಿಡಿಯೋ ಆಪ್ 15 ಜೂನ್ ತೆ 8 ಜುಲಾಯಿ 2022 ತಕ್ ಭೇಜ ಸಕೆ ಹೇ, ಜಿಸ್ ಮೇ ಪಹಲಾ ಇನಾಮ 11,000 ರೂಪಾಯಿ, ದೂಸರಾ 5,000 ರೂಪಾಯಿ ಓರ್ ತೀಸರಾ 3,000 ರೂಪಾಯಿ. ಪ್ರತಿಯೋಗಿತಾ ಮೇ ಭಾಗ ಲೇನ ವಾಲೆ ಸಾರೇ ಕಿಸಾನ್ ಭಾಯಿಯಾ ನೇ ಈ ಪ್ರಮಾಣ ಪತ್ರ ದಿಯಾ ಜಾಗಾ, ಕಿಸಾನ್ ಅಪನೇ ವಿಡಿಯೋ ಏಕ ಯಾ ಸಾರಿ ಶ್ರೇಣಿಯಾ ಮೇ ಭೇಜ ಸಕೆ ಹೇ. ಕಿಸಾನ್ ವಿಡಿಯೋ ಪ್ರತಿಯೋಗಿತಾ ಕೆ ಪ್ರತಿಭಾಗಿ ಕಿಸಾನ್ ಅಪನೇ ವಿಡಿಯೋಸ್ ಇನ್ನೋವೇಟ್ ಇಂಡಿಯಾ ಡೋಟ್ ಮೈ ಜಿಓವಿ ಡೋಟ್ ಇನ್ ಪೇ ಅಪ್ಲೋಡ್ ಕರ್ ಸಕೆ ಹೇ. ಖೇತಿ ಕಿಸಾನಿ ಓರ್ ಬಾಗವಾನಿ ಕೋ ಬಡಾವಾ ದೇಣೆ ಕೆ ಲಿಯೆ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಆಯೋಜಿತ ಕಿಸಾನ್ ವಿಡಿಯೋ ಪ್ರತಿಯೋಗಿತಾ ಮೇ ಜ್ಯಾದಾ ತಾ ಜ್ಯಾದಾ ಕಿಸಾನ್ ಭಾಗ ಲೇ ಓರ್ ಇಸ್ ಆಯೋಜನ್ ಕೋ ಸಫಲ ಬಣಾವೆ. ರೈತ ಬಂಧುಗಳೇ, ಇದೊಂದು ಪ್ರಕಟಣೆ. ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ, ಅಂದರೆ ರೈತರ ಪಾಲ್ಗೊಳ್ಳುವಿಕೆಯ ನಮ್ಮ ಆದ್ಯತೆ, ಈ ಅಭಿಯಾನದ ಅಂಗವಾಗಿ ದೇಶಾದ್ಯಂತ ರೈತರ ಕೃಷಿ ಸಾಧನೆಯ ವಿಡಿಯೋವನ್ನು ಆಮಂತ್ರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಸಚಿವಾಲಯದ ಮೂಲಕ 3 ಶ್ರೇಣಿಗಳಲ್ಲಿ ವಿಡಿಯೋವನ್ನು ದಾಖಲಿಸಿಕೊಳ್ಳಲಾಗುತ್ತದೆ. ರೈತರ ಆದಾಯ ಹೆಚ್ಚಳ ಹೇಗೆ ಸಾಧ್ಯವಾಯಿತು? 2, ರೈತರು ಅಳವಡಿಸಿದ ನೂತನ ಪದ್ಧತಿ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆಯಲ್ಲಿ ಹೆಚ್ಚಳ, ಕೃಷಿ ಇಲಾಖೆಗಳ ಮೂಲಕ ರೈತರಿಗೆ ಆಗಿರುವ ಉಪಯೋಗಗಳು, ಈ 3 ವಿಷಯಗಳನ್ನು ಪರಿಗಣಿಸಲಾಗುವುದು. ಆಸಕ್ತರು 1 ಅಥವಾ 3 ವರ್ಗಗಳಿಗೂ ವಿಡಿಯೋವನ್ನು ಕಳುಹಿಸಬಹುದು. ಜುಲೈ 8ರವರೆಗೆ ವಿಡಿಯೋವನ್ನು ತಲುಪಿಸಲು ಅವಕಾಶವಿದೆ. ಮೊದಲನೇ ಬಹುಮಾನ ರೂಪಾಯಿ 11,000, ದ್ವಿತೀಯ ಬಹುಮಾನ ರೂಪಾಯಿ 5,000 ಹಾಗೂ ತೃತೀಯ ಬಹುಮಾನ 3,000.

ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕಧನುಕರ ಸುಂದರ ಮೃಗವರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಭರದರ ಸುಂದರ ಮೃಗವರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಭರದರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸ ನೀನೇ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸ ನೀನೇ. ಕೊರಳುಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ಕೊರಳುಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ಕರದಲ್ಲಿ ವೀಣೆಯ ನುಡಿಸುವನಮ್ಮ ಕರದಲ್ಲಿ ವೀಣೆಯ ನುಡಿಸುವನಮ್ಮ ಉರಗಭೂಷಣನು ನೀನೇ. ಕರದಲ್ಲಿ ವೀಣೆಯ ನುಡಿಸುವನಮ್ಮ ಉರಗಭೂಷಣನು ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕಧನುಕರ ಸುಂದರ ಮೃಗವರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಭರ ದರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ಕೆ ಆರ್ ರಾಘವೇಂದ್ರ ಆಚಾರ್ಯ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 51,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 20,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 ರೂಪಾಯಿ, ತೆಂಗಿನಕಾಯಿ ಎರಡನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿ. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,800ರಿಂದ 3,000 ರೂಪಾಯಿ. ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,850ರಿಂದ 3,150 ರೂಪಾಯಿ. ಐಆರ್ 8 ಕ್ವಿಂಟಾಲಿಗೆ 2,750ರಿಂದ 2,850 ರೂಪಾಯಿ. ಆಮದು ಭತ್ತ ಕ್ವಿಂಟಾಲಿಗೆ